ಯಾತ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ಕರಾವಳಿ ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 6:51. ಶ್ರೋತೃಗಳೇ, ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವು ಬೆಳೆಯ ಕೊಯ್ಲಿನ ನಂತರ ನಿರ್ವಹಣೆ, ಈ ಕುರಿತು ಡಾ ಕೆಎಂ ಆಶಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ ತುರುವೇಕೆರೆ ತಾಲೂಕು ದ ಬೇಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳಬಹುದು. ರೈತ ಬಾಂಧವರೇ, ಇನ್ನೀಗ ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ, ಈ ಕುರಿತು ಡಾ ಕೆಎಂ ಆಶಾ ಅವರೊಡನೆ ಸಂದರ್ಶನ ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಾವಿನ ಬೆಳೆಯ ಕೊಯ್ಲಿನ ನಂತರ ಯಾವ ತರ ನಿರ್ವಹಣೆ ಮಾಡಬೇಕು, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಆಶಾ ಕೆಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆಶಾ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಮಾವು ಬೆಳೆ ಕೊಯ್ಲಿನ ನಂತರ ಮಾವು ಗಿಡಗಳನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ. ಮಾವು ಮೇಲ್ನೋಟಕ್ಕೆ ತುಂಬ ಬಲಿಷ್ಠವಾಗಿರ್ತಕ್ಕಂತ ಅಥವಾ ಗಡುಸಾದ ಬೆಳೆ ಅಂತ ಅನ್ಸಿದ್ರು ಕೂಡ ಅದನ್ನ ನಾವು ಸರಿಯಾಗಿ ಕಾಳಜಿ ಮಾಡದೆ ಹೋದ್ರಲ್ಲಿ ಸೊ ಅದು ನೀಟಾಗಿ ಬೆಳವಣಿಗೆ ಆಗೋದಿಲ್ಲ, ಹಾಗೆ ಹೆಮ್ಮರವಾಗಿ ಬೆಳೆದ್ ಬಿಡುತ್ತೆ, ನಮಗೆ ಒಳ್ಳೆ ಇಳುವರಿ ಕೂಡ ಸಿಗೋದಿಲ್ಲ. ಈ ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಮಾವಿನಲ್ಲಿ ಕೊಯ್ಲು ಆದ ಮೇಲೆ ಮತ್ತೆ ತಮ್ಮ ತೋಟದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಅದನ್ನ ಯೋಚನೆ ಮಾಡೋಕೆ ಹೋಗೋದೇ ಇಲ್ಲ. ಮತ್ತೆ ಯಾವಾಗ ಹೂ ಬಿಡುತ್ತೆ ಅಂತ ಟೈಮಲ್ಲೇ ಅವರು ಮತ್ತೆ ತೋಟದ ಬಗ್ಗೆ ಯೋಚನೆ ಮಾಡೋದು, ತೋಟಕ್ಕೆ ಹೋಗೋದು, ಅಂತಹ ಒಂದು ಅಭ್ಯಾಸಗಳು ಕೂಡ ಇದೆ ಕೆಲವ ಮಾವು ಬೆಳೆಯುವಂತಹ ಜಿಲ್ಲೆಗಳಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಇದರ ಬಗ್ಗೆ ತಿಳುವಳಿಕೆ ಇದೆ, ಕೊಯ್ಲು ನಂತರ ಯಾವ್ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು. ಯಾಕಂತಂದ್ರೆ ಇದನ್ನ ನಿರ್ವಹಣೆಯನ್ನ ಮಾಡದೇ ಇದ್ದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಹಲವಾರು ತೊಂದರೆಗಳಾಗಿರ್ತಕ್ಕಂಥ ಬುಡ ಸೀಳೋದಿರಬಹುದು, ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ ನಾವು, ಅದೊಂದು ಶಾರೀರಿಕ ನ್ಯೂನ್ಯತೆ, ಹಾಗೆ ಟೊಂಗೆ ಒಣಗುವ ರೋಗ ಅಂತ ಡೈ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಈ ಮುಂತಾದವು ಕೂಡ ಸುಣ್ಣದ ಕೊರತೆಯಿಂದ ಉಂಟಾಗುತ್ತೆ. ಸೊ ಈ ರೀತಿ ನಾವು ನಿರ್ವಹಣಾ ಕ್ರಮವನ್ನ ನಾವು ಮಾಡಬೇಕಾಗತ್ತೆ. ಯಾವುದೇ ಒಂದು ಬೆಳೆಯನ್ನ ನಾವು ವೈಜ್ಞಾನಿಕವಾಗಿ ಬೆಳೆದಾಗ ಮಾತ್ರ ಒಬ್ಬ ರೈತ ಒಂದು ಉತ್ತಮವಾದಂತಹ ಇಳುವರಿಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯ. ಒಬ್ಬ ರೈತ ಉತ್ತಮವಾಗಿ ನಾನು ಬೆಳೆದು ವೈಜ್ಞಾನಿಕವಾಗಿ ಬೆಳೆದಿದ್ದೀನಿ ಅಂತ ಅವನು ಹೇಳ್ಕೋಬೇಕು ಹೆಮ್ಮೆಯಿಂದ. ನಾವು ಈಗ ಡಾಕ್ಟರ್ ಆಶಾ ಅವರೇ, ನಾವು ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದ್ದೇವೆ. ಯಾಕಂದ್ರೆ ಈಗ ಕೆಲವೊಂದ್ ಕಡೆ ಮಾವು ಕಟಾವಿಗೆ ಬಂದಿದೆ, ಇನ್ನು ಒಂದು 4-5 ತಿಂಗಳಲ್ಲಿ ಮಾವು ಎಲ್ಲ ಕಡೆ ಕಟಾವ್ ಆಗ್ಬಿಡ್ತದೆ. ಮಾವು ಬೆಳೆ ಈ ಸರಿ ಹೂವಿನ ಪ್ರಮಾಣ ಕಡಿಮೆ ಇದೆ, ಬೆಳೆ ಸಿಕ್ಕಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಎಲ್ಲ ಪ್ರದೇಶದಲ್ಲೂ ನಷ್ಟ ಉಂಟಾಗಿದೆ ಅಂತ, ಏನು ಇಬ್ಬನಿ ಬಿದ್ದು ಹೋಗ್ಬಿಟ್ಟಿದೆ, ಮತ್ತೆ ಯಾಕೋ ಹೂವಿನ ಪ್ರಮಾಣ ಕಡಿಮೆ ಇದೆ, ಹಾಗಾಗಿ ಮಾರುಕಟ್ಟೆಗೆ ಬೆಳೆಗಳ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ, ರೇಟ್ಗಳು ಬಹಳ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ. ಈಗ ಮಾವಿನ ಬೆಳೆ ಕಟಾವ್ ಮಾಡಿದ ನಂತರ ಈ ಗಿಡಗಳನ್ನ ನಾವು ಇನ್ನೂ ಜಾಸ್ತಿ ಸಮೃದ್ಧವಾಗಿ ಬೆಳೆಸ್ಕೊಂಡು ಹೋದ್ರೆ ಮುಂದಿನ ಬೆಳೆಯನ್ನ ನಾವು ಜಾಸ್ತಿ ಪಡ್ಕೋಬಹುದು. ಏನೇನು ಕ್ರಮಗಳು ಇಲ್ಲಿ ನಾವು ಅನುಸರಿಸಬೇಕು ರೈತ ಬಾಂಧವರಾದವರು ಹೇಳಿ ಇದ್ರ ಬಗ್ಗೆ ಡಾಕ್ಟರ್. ಮೊದಲು ತೋಟದ ನಿರ್ವಹಣೆ, ಅವ್ರು ಕೊಯ್ಲು ಆದ ನಂತರ ತೋಟದ ನಿರ್ವಹಣೆಯನ್ನ ಮಾಡುವಂತದ್ದು. ಅಂದ್ರೆ ಮೊದಲು ಮಾವಿನ ತೋಟದಲ್ಲಿ ಹಣ್ಣಿನ ನೊಣ ಆಗಿರ್ಬೋದು, ಇತರೆ ಕಾರಣಗಳಿಂದ ಕೊಳತು ಬಿದ್ದಿರುವಂತಹ ಮಾವಿನ ಹಣ್ಣುಗಳನ್ನ ಅದರ ಅವಶೇಷಗಳನ್ನ ಆಯ್ದು ತೆಗೆದು ಗುಂಡಿಯಲ್ಲಿ ಹಾಕಿ ಮುಚ್ಚಾಕ್ಬಿಡುವಂತಹದ್ದು. ಅಲ್ಲಿ ಇಡಬಾರ್ದ? ಇಡಬಾರ್ದು. ಇದರಿಂದ ಏನಾಗುತ್ತೆ, ಅದರ ಸಂತತಿ, ಹಣ್ಣಿನ ನೊಣದ ಸಂತತಿ ಭೂಮಿ ಒಳಗಡೆ ಇರುತ್ತೆ, ಅದು ಮುಂದಿನ ಸತಿಗೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಆವರಿಸುತ್ತದೆ. ಹೌದು ಹೌದು, ಖಂಡಿತ. ಸೊ ಆ ರೀತಿ ತೋಟವನ್ನ ಸ್ವಚ್ಛವಾಗಿ ಇಡ್ತಕ್ಕಂತಹದ್ದು, ಎಲ್ಲ ಬಿದ್ದಿರುವಂತಹ ಕೊಳತಿ ಬಿದ್ದಿರುವಂತಹ ಹಣ್ಣು, ಹಣ್ಣಿನ ನೊಣ ಬಾಧೆ ಆಗಿರ್ತಕ್ಕಂತಹ ಹಣ್ಣು ಇರುತ್ತೆ, ಸೊ ಅದೆಲ್ಲವನ್ನು ಕೂಡ ಆಯ್ದು ಗುಂಡಿಯಲ್ಲಿ ಮುಚ್ಚಿ ತೋಟದ ನೈರ್ಮಲ್ಯವನ್ನ ಕಾಪಾಡಿಕೊಳ್ಬೇಕು ಮೊದಲನೇದಾಗಿ. ತದನಂತರ ತೋಟವನ್ನ ಉಳುಮೆ ಮಾಡುವಂತಹದ್ದು, ಇದು ಕೂಡ ತುಂಬಾ ಮುಖ್ಯ. ಸೊ ಮಾವಲ್ಲಿ ಸಂಪೂರ್ಣ ಕೊಯ್ಲಾದ್ಮೇಲೆ ಸ್ವಚ್ಛ ಮಾಡಿದ್ಮೇಲೆ ತೋಟವನ್ನ ಮರಗಳ ಮಧ್ಯೆ, ಅದೇನ್ ಸಾಲಿ ಇರುತ್ತಲ್ಲ ಅಲ್ಲಿ ಉಳುಮೆ ಮಾಡುವಂತಹದ್ದು. ಅಂದ್ರೆ ಜಾಸ್ತಿ ಆಳವಾಗಿ ಉಳುಮೆ ಮಾಡೋದ್ ಬೇಡ, ಸೊ ಒಂದು ಅಡಿ ಆಳ ಅಷ್ಟು ಉಳುಮೆ ಮಾಡಿದ್ರೆ ಸಾಕು. ಅಂದ್ರೆ ಮಣ್ಣು ಸಡಿಲ ಆಗ್ಬೇಕು ಅಷ್ಟೇ, ಮಣ್ಣು ಸಡಿಲ ಆಗೋಷ್ಟು ಉಳುಮೆಯನ್ನು ಮಾಡೋದು. ಈ ಮಾವು ಮಳೆ ಆಶ್ರಿತ ಬೆಳೆ ಆಗಿರೋದ್ರಿಂದ ಸೊ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಉಳುಮೆ ಮಾಡಿದಾಗ ಸೊ ನೀರು ಏನು ಮಳೆ ನೀರು ಏನಿದೆ ಅದು ಇಂಗಿ, ಸೊ ಅದು ಇನ್ನಿತರ ಕಾಲಗಳು ಅಂದ್ರೆ ಮಾವು ಹೂ ಬಿಡೋ ಸಮಯದಲ್ಲಿ ಆಗಿರ್ಬೋದು, ಕಾಯಿ ಕಚ್ಚುವಂತ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಸೊ ಜಾಸ್ತಿ ಆಳವಾಗಿ ಹೋಗಬಾರ್ದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಡಿಸ್ಕ್ ಫ್ಲೋ ಆಗಿರ್ಬೋದು ಇದನ್ನ ಬಳಸಬಾರದು. ರೋಟವೇಟರ್ ಅಥವಾ ಕಲ್ಟಿವೇಟರ್ ಅನ್ನ ಬಳಸಿ ಇದು ಕಲ್ಟಿವೇಟರ್ ನ ಮಾಡುವಂತದ್ದು, ಉಳುಮೆಯನ್ನ ಮಾಡುವಂತಹದ್ದು. ಈ ಬೇರು ಆಹಾರವನ್ನ ತೆಗೆದುಕೊಳ್ತಕ್ಕಂತ ಬೇರು ಏನಿರುತ್ತೆ ಅದು ಒಂದಡಿಗಿನ ಕೆಳಗಡೆನೆ ಇರುತ್ತೆ, ಆದ್ರಿಂದ ಒಂದಡಿ ತನಕ ಅಷ್ಟೇ ನಾವು ಮಣ್ಣು ಸಡಿಲಗೊಳಿಸೋದಕ್ಕೆ ಉಳುಮೆಯನ್ನ ಮಾಡ್ತಕ್ಕಂತಹದ್ದು. ಇದನ್ನ ಬಿಟ್ಟು ಇನ್ನು ರೂಪುಗೆಟ್ಟಿರ್ತಕ್ಕಂತ ಬದುಗಳನ್ನ ಪಾತಿಗಳನ್ನ ಸರಿಪಡಿಸುವಂತಹದ್ದು. ಸೊ ಸಾಕಷ್ಟು ಬಾರಿ ಏನಾಗುತ್ತೆ ಅಂದ್ರೆ ಹೊಲದ ಬದುಗಳು ರೂಪುಗೆಟ್ಟಿರುತ್ತೆ, ಸೊ ಅಂತಹ ರೂಪುಗೆಟ್ಟಿರ್ತಕ್ಕಂತ ಬದುಗಳನ್ನ ಹಾಗೆ ಪಾತಿಗಳನ್ನ ನಾವು ಸರಿಪಡಿಸ್ಕೋಬೇಕು. ಯಾಕಂತಂದ್ರೆ ಬೆಳೆಯನ್ನ ಹೆಚ್ಚಾಗಿ ಈ ಬೆಳೆಯನ್ನ ಒಣ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಈ ಇಂಗು ಗುಂಡಿ ಆಗಿರ್ಬೋದು, ಬದುಗಳ ಸ್ಥಾಪನೆಯಾಗಿರ್ಬೋದು, ಇದರಿಂದ ನಮಗೆ ನೀರಿನ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಗಿಡದ ಸುತ್ತ ಪಾತಿಯನ್ನ ಮಾಡೋದು, ಗುಂಡಾಕಾರದ ಪಾತಿಯನ್ನ ಮಾಡೋದು, ಹಾಗೆ ಸ್ಥಳೀಯವಾಗಿ ಸಿಗುವಂತಹ ಬೆಳೆಯ ಅವಶೇಷಗಳನ್ನ ತಂದು ಹೊದಿಕೆಯಾಗಿ ಮಾಡುವುದರಿಂದ ಸೊ ನಾವು ತೇವಾಂಶವನ್ನು ಕೂಡ ನಾವು ಕಾಪಾಡಬಹುದು, ಜೊತೆಗೆ ಹೆಚ್ಚಿನ ಇಳುವರಿ ಕೂಡ ನಾವು ಪಡಿಬಹುದು. ಹಾಗೆ ಅಲ್ಲಲ್ಲಿ ಉದುರು ಬಿದ್ದಿರುವಂತಹ ಮಾವಿನ ಎಲೆಗಳನ್ನ ನಾವು ತೆಗೆದುಕೊಂಡ್ಬಂದು ಮಣ್ಣಲ್ಲಿ ಮಿಶ್ರಣ ಮಾಡುವಂತದ್ದು, ಅಂದ್ರೆ ಸಣ್ಣದಾಗಿ ಅಗಿತ ಮಾಡಿ ಅದನ್ನೆಲ್ಲ ಮಣ್ಣಿಗೆ ಸೇರಿಸುವಂತಹದ್ದು, ಇದನ್ನ ಈ ರೀತಿ ನಾವು ಮಾಡಬೇಕಾಗತ್ತೆ. ಹಾಗೆ ಚಾಟಿನಿ ಅಂತ ಹೇಳಿ ಮಾಡ್ತಾರೆ, ಗಿಡವನ್ನ ಸವರುವಂತಹದ್ದು, ಸೊ ಅದನ್ನ ನಾವು ಮಾಡಿದಾಗ ಸಾಕಷ್ಟು ರೆಂಬೆ ಕೊಂಬೆಗಳು ನಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ನಾವು ಈ ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ, ಅದು ಸೂಕ್ಷ್ಮ ಜೀವಿಗಳ ಒಂದು ಸಂಯೋಜನೆ, ಸೊ ಅದನ್ನ ನಾವು ಹಾಕಿದಾಗ ಅದು ಬೇಗ ಕಳೆತೋಗುತ್ತೆ ಮರದ ತುಂಡುಗಳೆಲ್ಲ, ಸೊ ಅದು ಕೂಡ ಬೆಳೆಗೆ ಒಂದು ಪೋಷಕಾಂಶವಾಗಿ ಸಿಗುತ್ತೆ ಈ ಬೆಳೆಗೆ. ಬೆಳೆ ಪ್ರೂನಿಂಗ್ ಮಾಡೋದ್ರಿಂದನೂ ನಿಮ್ಗೆ ಪೋಷಕಾಂಶ ಸಿಗ್ತದೆ. ಅಂದ್ರೆ ಈಗ ಪ್ರೂನಿಂಗ್ ಮಾಡೋದು ಏನಾಗುತ್ತೆ ಅಂದ್ರೆ ಏನ್ ಮಾಡ್ತಾರೆ, ಪ್ರೂನಿಂಗ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ತುಂಡುಗಳನ್ನೆಲ್ಲ ಬಿಸಾಕ್ ಬಿಡ್ತಾರೆ, ಸೊ ಅದನ್ನ ಬಿಸಾಕ್ಬಾರ್ದು, ಅದನ್ನ ಸ್ವಲ್ಪ ಸಣ್ಣ ತುಂಡುಗಳ ಕತ್ತರಿಸ್ಕೊಂಡು ಈ ಸಾಲ್ಗಳ ಮಧ್ಯೆ ಅಥವಾ ಟ್ರೆಂಚ್ ತರ ಓಪನ್ ಮಾಡಿ ಅದರೊಳಗೆ ಹಾಕಿ ವೇಸ್ಟ್ ಡಿಕಂಪೋಸರ್ ಹಂಗೆ ಬಿಟ್ರೆ ಅದು ಕೊಳೆಯೋದಕ್ಕೆ ತುಂಬಾ ದಿನ ತಗೊಳುತ್ತೆ. ಈ ವೇಸ್ಟ್ ಡಿಕಂಪೋಸರ್ ಹಾಕಿದಾಗ ಅದು ಬೇಗ ಕಳೆತು ಅದು ಮಣ್ಣಿಗೆ ಪೋಷಕಾಂಶ ಆಗಿ ಕೂಡ ಸಿಗುತ್ತೆ. ಓಹೋ, ಅದು ಒದಗಿಸ್ತದೆ ಅಂತ. ಈ ರೀತಿ ತೋಟದ ಒಂದು ನಿರ್ವಹಣೆ ಮಾಡಬೇಕು. ಈ ಗಿಡ ಸವರೋದು ಸೊ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಈ ಗಿಡ ನೇರವಾಗಿ ಹೋಗಿರುತ್ತಲ್ಲ, ನೇರವಾಗಿ ಹೋಗಿರುವಂತಹ ರೆಂಬೆಯನ್ನ ಕಟ್ ಮಾಡಬೇಕು. ಅದನ್ನ ಬಿಟ್ಟು ಅಡ್ಡದಿಡ್ಡಿ ಹೋಗಿರುವಂತಹ ಕೊಂಬೆಗಳಾಗಿರ್ಬೋದು ಅಥವಾ ಜಾಸ್ತಿ ಅಧಿಕ ಸಾಂದ್ರತೆಯಲ್ಲಿರುತ್ತಲ್ಲ ಕೊಂಬೆಗಳು, ಸೊ ಅಂತದನ್ನ ನಾವು ಕಟ್ ಮಾಡಬೇಕಾಗುತ್ತೆ. ಸೊ ಈ ಕಟ್ ಮಾಡೋದಕ್ಕೆ ನಮಗೆ ಪ್ರೂನಿಂಗ್ ಸಾ ಅಂತಾನೆ ಸಿಗುತ್ತೆ ನಮಗೆ. ಸೊ ಅದನ್ನ ನಮಗೆ 500 ರೂಪಾಯಿಯಿಂದ 1200 ಒಂದೂವರೆ ಸಾವಿರ ತನಕನೂ ಇದೆ, ಅದು ಯಾವ್ಯಾವ ಕಂಪನಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೈತರು ಎರಡು ಇಟ್ಕೊಂಡ್ರೆ ಉತ್ತಮ, ಒಳ್ಳೇದು. ಅಂದ್ರೆ ಒಂದು ಹಾಳಲ್ಲ, ಈಗ ಒಂದು ನಾವೀಗ ಸೌರದ ಗಿಡನ ಸೌರದೆ ಇದ್ರೆ ಏನಾಗುತ್ತೆ, ಈ ಸೌರದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಅಧಿಕ ಸಾಂದ್ರತೆಯಿಂದ ಬೆಳ್ಕೊಂಬಿಡುತ್ತೆ ಗಿಡ, ಅಡ್ಡಾದಿಡ್ಡಿ ಹೆಂಗ್ ಬೇಕಂಗ್ ಹೆಂಗ್ ಬೇಕಂಗ್ ಬೆಳ್ಕೊಳತ್ತೆ. ಈ ಒಂದು ಯಾಕೆ ನಾವು ಈ ಚಾಟ್ನಿ ಮಾಡ್ಬೇಕು, ಗಿಡ ಸವರ್ಬೇಕಂದ್ರೆ ಗಿಡದ ಒಂದು ಆಕಾರವನ್ನ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ. ಅದು ಒಂದು ನಿಮ್ ಮತ್ತೆ ಈಗ ನೀವು ಬೆಳೆ ಕಟಾವ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಸುಲಭ ಆಗ್ತದೆ. ಹೌದು ಹೌದು, ಗಿಡ ಸಮೃದ್ಧ ಆಗಿರ್ತದೆ, ಗಿಡ ಹತ್ತಿ ನೀವು ತೆಗಿಬಹುದು. ಹೌದು, ಇದು ಯಾವ್ದೋ ಒಂದ್ ಕಡೆ ಗಿಡ ಹೊಲ್ದುಕೊಂಡಿರುತ್ತೆ, ಅಲ್ಲಿ ಹೋದ್ರೆ ಗಿಡನೂ ಕಟ್ಟಾಗಿ ಬೀಳೋ ಸಾಧ್ಯತೆನೂ ಇರುತ್ತಲ್ಲ. ಹೌದು, ಆಮೇಲೆ ಏನಾಗುತ್ತೆ, ಆ ಗಾಳಿ ಬೆಳಕು ಹೋಗೋದಿಲ್ಲ ಒಳಗಡೆ, ಅವಾಗ ಏನಾಗುತ್ತೆ, ರೋಗ ರುಜಿನಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಆ ಜಿಗಿ ಹುಳು ಅಂತ ಬರುತ್ತಲ್ಲ, ಸೊ ಅದಕ್ಕೆ ಇಂಥ ವಾತಾವರಣ ತುಂಬಾ ಸೂಕ್ತ ಅದಕ್ಕೆ. ಸೊ ಜಿಗಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗೆ ಇನ್ನೊಂದು ಒಳರೆಂಬೆಗಳು ಏನಿರುತ್ತಲ್ಲ, ಅಲ್ಲಿ ಏನು ಹೂ ಬಿಡೋದಿಲ್ಲ, ಕಾಯಿನೂ ಕಚ್ಚೋದಿಲ್ಲ ನಮಗೆ, ಯಾಕೆ ಗಾಳಿ ಬೆಳಕು ಹೋಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಚಾಟ್ನಿಯನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಪ್ರತಿ ವರ್ಷ ಮಾಡ್ಕೋಬೇಕು ಅಂತಿಲ್ಲ, ಒಂದ 2-3 ವರ್ಷಕ್ಕೊಂದ್ಸತಿ ನಾವು ಮಾಡ್ಕೊಂಡ್ರೆ ಸಾಕು. ನಾವು ಉತ್ತಮವಾದಂತ ಒಂದು ಫಸಲನ್ನ ರೈತರು ಪಡ್ಕೊಳ್ಬಹುದು. ಈ ಪ್ರೂನಿಂಗ್ ಸಾ ಅಂತಾನೆ ಬಳಸಬೇಕಾಗತ್ತೆ. ಸುಮ್ನೆ ಕಂದ್ಲಿ ಮಚ್ಚು ಅದನ್ನೆಲ್ಲ ಬಳಸಬಾರ್ದು, ಯಾಕಂದ್ರೆ ಅದರಿಂದ ಏಟಾಗತ್ತೆ. ಅದನ್ನ ಬಳಸಬಾರ್ದು. ಪ್ರೂನಿಂಗ್ ಸಾ ಅಂತಾನೆ ಸಿಗತ್ತೆ. ಫಸಲು ಬಂದಿದಂತ ಗಿಡದಾಗೆ ನಾವು ಹೆಂಗ್ ಮಾಡಬೇಕು? ಈಗ ಫಸಲು ಬಂದಿರುವಂತ ಮಾವಿನ ಗಿಡದಲ್ಲಾದ್ರೆ ಯಾವ ರೀತಿ ಅಂತಂದ್ರೆ, ಈ ಒತ್ತತ್ತಾಗಿ ಬೆಳೆದಿರ್ತಕ್ಕಂತ ರೆಂಬೆಗಳು ಕೆಲವೊಂದನ್ನ ಕತ್ತರಿಸಿ ನಾವು ಈಗ ವಿರಳಗೊಳಿಸಿ, ಅಂದ್ರೆ ಸಾಂದ್ರತೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಸೂರ್ಯನ ಬೆಳಕು ಒಳಭಾಗದಲ್ಲಿ ಎಲ್ಲಾ ಕಡೆ ಹೋಗೋ ಹಾಗೆ ನಾವು ಸ್ವಲ್ಪ ಮಾಡಬೇಕಾಗತ್ತೆ ಗಿಡದ ಸುತ್ತ. ಹೌದು, ಅಂದ್ರೆ ಒಳಭಾಗದಲ್ಲೂ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಿಡದ ಒಳಭಾಗದಲ್ಲೂ ಕಾಯಿ ಕಚ್ಚತ್ತೆ. ಇಲ್ಲಾಂದ್ರೆ ಅಲ್ಲಿ ಕೂಡ ಅದಕ್ಕೆ ಕಸ್ತ್ರ ಬರ್ತದೆ. ಹೌದು ಹೌದು, ಆ ರೀತಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಗಿಡದ ಸುತ್ತ ಮಾತ್ರ ಕಾಯಿ ಬಿಟ್ಟಿರುತ್ತೆ, ಒಳಗಡೆನೂ ರೆಂಬೆಗಳಿರುತ್ತೆ, ಅಲ್ಲಿ ಕಾಯಿನೇ ಬಿಡೋದಿಲ್ಲ. ಈ ರೀತಿ ನಾವು ಮಾಡಿದಾಗ ಒಳಗಡೆ ರೆಂಬೆಗಳಲ್ಲೂ ಕೂಡ ಹೂ ಬಿಟ್ಟು ಕಾಯಿ ಕಚ್ಚತ್ತೆ. ಸೊ ನಂತರ ಹಂತದಲ್ಲಿ ನಾವು ಈ ಫಸಲು ಬರತಕ್ಕಂತ ಗಿಡಗಳಲ್ಲಿ ಹಳೆಯ ರೆಂಬೆಗಳಾಗಿರ್ಬೋದು, ನಿರುಪಯುಕ್ತ ಮಾವಿನ ರೆಂಬೆಗಳಾಗಿರ್ಬೋದು, ಸೊ ಇಂಥವನ್ನ ನಾವು ಕತ್ತರಿಸಿ ಹಾಕ್ಬಿಡಬೇಕಾಗತ್ತೆ. ಆಮೇಲೆ ಡಾಕ್ಟರ್ ಆಶಾ ಅವರು, ಈಗ ನೀವು ಗಿಡ ಸೌರದು ಅಂತಿರಲ್ಲ, ಗಿಡ ನೆಟ್ಟು ಎಷ್ಟು ದಿನದಿಂದ ಅದು ಎಷ್ಟು ವರ್ಷದ ನಂತರ ಈ ಒಂದು ಸೌರದನ್ನ ಜಾರಿ ಮಾಡಬೇಕಾಗತ್ತೆ? ಈಗ ಹೊಸ ಮರಗಳಲ್ಲಿ ಆದ್ರೆ ನಾವು ಆಕಾರವನ್ನ ಕೊಡೋದಕ್ಕೋಸ್ಕರ ಈ ಗಿಡವನ್ನ ಸವರ್ಬೇಕಾಗತ್ತೆ. ಅಂದ್ರೆ ಈಗ ನೆಲದಿಂದ ಒಂದು 60-80 ಸೆಂಟಿಮೀಟರ್ ವರ್ಗೂ ಒಂದೇ ಒಂದು ಸ್ಟೆಮ್ನ, ಸಿಂಗಲ್ ಸ್ಟೆಮ್ ಅಂತೀವಿ, ಆ ಬುಡ ಅಷ್ಟೇ ಬರಬೇಕು. ಅದಾದ್ಮೇಲೆ ಈ 80 ಸೆಂಟಿಮೀಟರ್ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಒಂದ್ 4-5 ಕವಲುಗಳು ಒಡೆಯೋ ತರ ನಾವು ಬಿಡಬೇಕಾಗತ್ತೆ. ಸೊ ಈ ಗಿಡಗಳು ಒಡೆಯುತ್ತೆ, ಕವಲು ಒಡೆಯುತ್ತೆ. ಅಲ್ಲಿವರೆಗೂ ನಾವು ಈ ಸೈಡ್ ಅಲ್ಲಿ ಏನ್ ಕವಲುಗಳು ಬಂದ್ರೆ ಅದನ್ನ ತೆಗಿತಾ ಇರಬೇಕಾಗುತ್ತೆ, ಕಟ್ ಮಾಡಬೇಕಾಗುತ್ತೆ, ತೆಗೆದುಹಾಕಬೇಕಾಗುತ್ತೆ. ಈ ಗಿಡಗಳಿಗೆ 5-6 ವರ್ಷ ಆದಾಗ ಆದ್ಮೇಲೆ ಮಧ್ಯ ಒಂದ್ ರೆಂಬೆ ಇರುತ್ತಲ್ಲ, ಅದನ್ನ ತೆಗೆದು ಸೂರ್ಯನ ಬೆಳಕು ಹಾಗೆ ಗಾಳಿ ಎಲ್ಲಾ ಕಡೆ ಗಿಡದ ಒಳಗಡೆ ಎಲ್ಲ ಬರೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾಗತ್ತೆ. ಇದು ಒಂದು. ಆಗ್ಲೇ ನಾನು ಫಸಲು ಬಿಡೋದ್ರಲ್ಲಿ ನಾವು ಹೇಗ್ ಮಾಡ್ಬೇಕು ಅಂತ ನಾನು ಹೇಳಿದೆ. ಅದಾದ್ಮೇಲೆ ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ವರ್ಷ ಮಾಡುವಷ್ಟಿರೋದಿಲ್ಲ, ಒಂದ್ 2-3 ವರ್ಷಕ್ಕೊಂದ್ಸತಿ ಗಿಡದ ಬೆಳವಣಿಗೆ ನೋಡ್ಕೊಂಡು ನಾವು ಹಾಗೆ ಅದ್ ಹೈಟ್ ಏನಿದೆ ಅಲ್ಲ, ಒಂದ್ 15-16 ಅಡಿ ಹೈಟ್ ಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬೇಕಾಗತ್ತೆ ಮಾವಿನ ಮರದ ಹೈಟ್ ಅನ್ನ. ನಾವು ಅಷ್ಟು ಮೇಲೆ ಬಿಡದೇನೆ ಅಷ್ಟಕ್ಕೆ ನಾವು ಅಷ್ಟು ಮಟ್ಟ ಎತ್ತರ ಬೆಳೆ ಕೊಡಬಾರ್ದು. ಹೌದು ಹೌದು, ಏನು ಎತ್ತರ ಬೆಳೆದಕ್ಕೆ ಹೋದ್ರೆ ಇನ್ನು ಚಲೋ. ಎತ್ತರ ಬೆಳೆಯೋದ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ, ರೈತರು ಕೇಳ್ತಾರೆ ನಾವು ಎಷ್ಟು ಕಟ್ ಮಾಡಬೇಕು, ಎಷ್ಟಡಿಗೆ ನಾವು ಇದ್ ಮಾಡ್ಕೋಬೇಕು ಅಂತ. ಸೊ ಆ ಒಂದ್ ನಿಟ್ಟಿನಲ್ಲಿ ಒಂದ್ 15-16 ಅಡಿಗೆ ಚಾಟಣಿಯನ್ನು ನಿರ್ಬಂಧನೆ ಮಾಡಿ ಅಷ್ಟು ನಾವು ಈ ಮಟ್ಟ ಸಾಕಪ್ಪ, ಅಷ್ಟು ಮಟ್ಟ ಒಂದು ಒಂದೇನು ಸ್ಟ್ಯಾಂಡರ್ಡ್ ನಿರ್ಧಾರಿತ ಒಂದು ದರ್ಜೆ ನಾವು ಹಾಕೋಬೇಕು. ಹೌದು ಹೌದು, ಇಷ್ಟು ಹತ್ರ ಹೋದ್ರೆ ಅಂದ್ರೆ ಎಷ್ಟು ಎತ್ತರ ಹೋಗ್ಬೋದು, 20 ಫೂಟ್ ಹೋಗ್ಬೋದಾ? ಹೋಗುತ್ತೆ ಹೋಗುತ್ತೆ, 20 ಫೂಟ್ ಮ್ಯಾಕ್ಸಿಮಮ್. ಅಂದ್ರೆ ಅದು ಬೆಳೀತಾ ಬೆಳೀತಾ ಹೋಗ್ತಾ ಇರುತ್ತೆ, ಪ್ರತಿ ವರ್ಷ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಎಷ್ಟು ನಾವು ಕಡಿಮೆ ಮಾಡಬೇಕು ಅಂದ್ರೆ, ಮಾವಿನ ತೋಟದಲ್ಲಿ ಎಲ್ಲಾ ಗಿಡಗಳು ಒಂದ್ ಹಂತದ ಲೆವೆಲ್ ಇರಬೇಕು. ಹೌದು ಹೌದು, ಅಷ್ಟು ನೋಡ್ಕೋಬೇಕು. ಖಂಡಿತ ಖಂಡಿತ, ಅಷ್ಟೇ ಅರ್ಧ ಫೂಟ್ ಎತ್ತರ ಅಷ್ಟೇ ಎಲ್ಲಾ ಗಿಡನು ಆಗ್ತದ ನಡೀತದೆ. ಹೌದು, ಅವರಿಗೆ ಕೊಯ್ಲು ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ. ಈಗ ತುಂಬಾ ಎತ್ತರ ಇತ್ತು ಅಂತಂದ್ರೆ ಕೊಯ್ಲು ಮಾಡೋದ್ ಕಷ್ಟ. ಅವಾಗ ಏನಾಗುತ್ತೆ, ಸಾಂಪ್ರದಾಯಿಕವಾಗಿ ಕೊಯ್ಲು ಮಾಡೋ ಒಂದು ಮೆಥಡ್ ಇದೆ ಅಲ್ಲ, ಗಿಡ ಅಲ್ಲಾಡಿಸೋದು. ಇದು ಆಶಾ ಅವರೇ, ನಾವ್ ಹೇಳ್ತೇವೆ ಇದು ಕೇವಲ ಮಾವಿನ ಮರಗಳಿಗಷ್ಟೇ ಅಲ್ಲ, ಹೌದು ಇದು ಎಲ್ಲಾ ಮರಗಳಿಗೂ ಅದು ಅನ್ವಯಿಸುತ್ತೆ. ನೀವು ಅಡಿಕೆ ಮರ ತಗೊಳ್ಳಿ, ತೆಂಗಿನ ಮರ ತಗೊಳ್ಳಿ, ಒಂದೇ ಲೆವೆಲ್ ಮರ ಅಂದ್ರೆ ಈಗ ಅಡಿಕೆ ಕುಯ್ಯೋರಿಗೆ ಅದು ಅನುಕೂಲ ಆಗುತ್ತೆ. ತೆಂಗಿನ ಮರನು ಕೂಡ ಅದೇ ತರ. ಹೌದು, ಆದ್ರೆ ಈಗ ತೆಂಗು ಅಡಕೆಗಾದ್ರೂ ಒಂದ್ ಕಡೆ ಹತ್ತಿ ಬಿಟ್ರೆ ನಾವು ಮೇಲೆ ಒಂದ್ ಕಡೆ ಒಂದ್ ಸ್ಪಾಟ್ ಅಲ್ಲಿ ಸಿಗತ್ತೆ. ಈ ಮಾವಲ್ಲಿ ಹಂಗಾಗೋದಿಲ್ಲ, ಹಾಗಾಗಿ ನಾವು ಆಕಾರವನ್ನ ನಾವು ನಿರ್ಬಂಧನೆ ಮಾಡಿಕೊಂಡ್ರೆ ನಾವು ಒಳ್ಳೇದು. ಈಗ ಮಳೆಗಾಳಿಗೂ ಕೂಡ ಕಟ್ಟಾಗಿ ಬೀಳೋ ಸಾಧ್ಯತೆ ಇರ್ತವೆ. ಹೌದು ಹೌದು ಹೌದು, ನೀವು ಜಾಸ್ತಿ ಮೇಲೆ ಹೋದಂಗೆ ಅದು ಮತ್ತೆ ಟೊಂಗೆಗಳು ಕೂಡ ಆಜುಬಾಜು ಎಲ್ಲ ಜಾಸ್ತಿ ಭಾರ ಆಗಿ ಬೀಳೋ ಸಾಧ್ಯತೆ ಇದೆ. ಹೌದು ಹೌದು. ಸೊ ಈ ರೀತಿ ಮಾಡಿದಾಗ ನಾನು ಅವಾಗ್ಲೇ ಹೇಳಿದಾಗೆ ಎಲ್ಲಾ ರೆಂಬೆಗಳಲ್ಲೂ ಕೂಡ ಹೂ ಬಿಟ್ಟು ಕಾಯಿ ಕಚ್ಚಿ ಅಧಿಕ ಇಳುವರಿಯನ್ನ ರೈತರು ಪಡ್ಕೋಬಹುದು. ಇದನ್ನ ಪಾಲಿಸಿರ್ತಕ್ಕಂತ ರೈತರು ತಗೊಂಡಿದ್ದಾರೆ, ಆ ಉದಾಹರಣೆ ಕೂಡ ಇದೆ. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದ್ರೆ, ಕತ್ತರಿಸಿದ ಮೇಲೆ ಹಾಗೆ ಬಿಡಬಾರ್ದು ನಾವು. ಈಗ ಪೇಸ್ಟ್ ಅನ್ನ ಹಚ್ಚಬೇಕಾಗುತ್ತೆ ಈ ಕತ್ತರಿಸಿದ ಭಾಗಕ್ಕೆ, ಯಾಕಂದ್ರೆ ಗಾಯ ಆಗಿರುತ್ತೆ. ಈಗ ನಾವು ಏನೋ ಬಿದ್ದಿರ್ತೀವಿ, ತಕ್ಷಣ ಏನೋ ಹಚ್ಕೋತೀವಿ, ಆಯಿಂಟ್ಮೆಂಟ್ ಅರಿಶಿನ ಏನೋ ಹಚ್ಕೋತೀವಿ. ಅದೇ ರೀತಿ ನಾವು ಕತ್ತರಿಸಿದ ಭಾಗಕ್ಕೆ ಆ ತುದಿಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ 50 ಗ್ರಾಂನ ಮತ್ತೆ ಕ್ಲೋರೋಪೈರಿಪಸ್ 5 ml ನ 1 ಲೀಟರ್ ನೀರಿಗೆ ಬೆರೆಸಿ ಒಂದು ಬ್ರಷ್ ತಗೊಂಡು ಮೇಲ್ಗಡೆ ಬೆಳೆದ್ ಬಿಡ್ಬೇಕು ನಾವು. ಇದರಿಂದ ಮತ್ತೆ ಫರ್ದರ್ ಅವಾಗ್ಲೇ ನಾನು ಡೈಬ್ಯಾಕ್ ಅಂತ ಹೇಳಿದೆ, ಗಿಡ ಟೊಂಗೆ ಒಣಗೋ ರೋಗ ಆ ತರದೆಲ್ಲ ಆಗೋದಿಲ್ಲ, ಗಿಡ ಒಣಗೋದಿಲ್ಲ, ಚಿಗುರು ಚೆನ್ನಾಗಿ ಬರುತ್ತೆ ಅಲ್ಲಿಂದ. ಸೊ ಈ ರೀತಿ ನಾವು ಚಾಟ್ನಿ ಮಾಡೋದ್ರ ಜೊತೆಗೆ ಈ ಪೇಸ್ಟ್ ಅನ್ನ ಕೂಡ ನಾವು ಚಾಟ್ನಿ ಮಾಡೋದು ನಾವು ಗಿಡನ ರಕ್ಷಣೆ ಮಾಡ್ಕೊಳ್ಳಕ್ಕಾಗಿ. ಹೌದು ಹೌದು, ಗಿಡದ ಒಂದು ಆಕಾರವನ್ನ ಕೊಡೋದಕ್ಕಾಗಿ, ಒಂದು ಮತ್ತೆ ಅದ್ರದ್ದು ಒಂದು ನಿರ್ಬಂಧನೆ ಮಾಡೋದಕ್ಕೆ ಬೆಳವಣಿಗೆ, ಅದ್ರ ಜೊತೆಗೆ ಹೆಚ್ಚಿನ ಇಳುವರಿ. ಎಲ್ಲಾ ಗಿಡಗಳು ಕೂಡ ಒಂದೇ ಹಂತದಲ್ಲಿ ಬೆಳೆಯಲಪ್ಪ ಅಂತ. ಹೌದು, ಬೆಳೆಯೋದಕ್ಕೆ. ಮತ್ತೆ ಈಗ ಏನಾಗುತ್ತೆ, ನಾನು ಅವಾಗಲೇ ಹೇಳಿದ ಗಾಳಿ ಬೆಳಕಾಡ್ಬೇಕು ಮುಖ್ಯವಾಗಿ, ಅದು ಒಂದು ಮುಖ್ಯವಾದಂತಹ ಒಂದು ಕಾರಣ ನಾವು ಚಾಟ್ನಿ ಮಾಡೋದಕ್ಕೆ. ಇಲ್ಲ ಅಂದ್ರೆ ರೋಗ ಕೀಟಗಳ ಒಂದು ಬಾಧೆ ಜಾಸ್ತಿ. ಹೌದು ಹೌದು ಹೌದು. ಮತ್ತೆ ಈಗ ಹಂಗ್ ಮಾಡೋದ್ರಿಂದ ಈಗ ಬೆಳಕು ಕೂಡ ಒಳಗ್ ಬರ್ತದೆ. ಹೌದು ಹೌದು, ಎಲ್ಲ ಕಡೆ ಕಸ್ತ್ರ ಬರ್ತದೆ. ಹೌದು ಹೌದು, ಖಂಡಿತ. ಈಗ ಇದಲ್ಲದೆ ಈಗ ರೋಗ ನಿರ್ವಹಣೆ ಅಥವಾ ಕೀಟಗಳ ನಿರ್ವಹಣೆ ಬಗ್ಗೆನೂ. ಈಗ ಏನಾಗುತ್ತೆ ಅಂದ್ರೆ ಕೊಯ್ಲಾದ ಮೇಲೆ ಈ ಮಾವಿಗೆ ಬಾಧಿಸ್ತಕ್ಕಂಥ ಮುಖ್ಯವಾದಂತ ಒಂದು ಕೀಟ ಅಂತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ವರೆಗೂ, ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಮುಖ್ಯವಾದಂತ ಬಾಧಿಸ್ತಕ್ಕಂತ ಕೀಟ ಅಂದ್ರೆ ಕಾಂಡ ಕೊರೆಯುವ ಹುಳು. ಸೊ ಇದೇನಾಗುತ್ತೆ ಅಂತಂದ್ರೆ ಮುಖ್ಯವಾಗಿ ಇದು ಬಾದಾಮಿ ತಳಿಯಲ್ಲಿ ಈ ಒಂದು ಬಾಧೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮರಿ ಹುಳಗಳು ಏನಾಗುತ್ತೆ, ಕಾಂಡ ಇರುತ್ತಲ್ಲ ಕಾಂಡವನ್ನ ಕೊರೆದು ಒಳಗಡೆ ಸೇರ್ಕೊಂಡು ತಿರುಳನ್ನು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಅದು ತಿಂದಾಗ ಏನಾಗುತ್ತೆ, ಗಿಡಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಹುಳು ತಿಂದಿರೋ ತೂತಿಂದ ಏನಾಗುತ್ತೆ, ಪುಡಿನೂ ಉದುರತಾ ಇರುತ್ತೆ. ನಾವು ಅಂತ ಅಫೆಕ್ಟ್ ಆಗಿರೋ ಗಿಡದ ಕಾಂಡದ ಹತ್ರ ಹೋದ್ರೆ ನಾವು ಮರದ ಹೊಟ್ಟು ಬಿದ್ದಿರುತ್ತೆ, ಅದನ್ನ ನೋಡಿ ನಮಗೆ ಗೊತ್ತಾಗುತ್ತೆ ಕಾಂಡ ಕೊರಕ ಹುಳು ಬಾಧೆ ಇದೆ ಇದರಲ್ಲಿ ಅಂತ ಹೇಳಿ. ಅಂತ ನಾನು ಬಾದಾಮಿಯಲ್ಲಿ ಹೇಳಿದೆ ಜಾಸ್ತಿ ಅಂತ. ಯಾಕೆ ಬಾದಾಮಿಯಲ್ಲಿ ಜಾಸ್ತಿ ಅಂತಂದ್ರೆ ಬಾದಾಮಿಗೆ ನೀರು ಜಾಸ್ತಿ ಬೇಕು, ನೀರು ಜಾಸ್ತಿ ಕೊಡ್ತೀವಿ ನಾವು ಬೇರೆ ತಳಿಗಳಿಗೆ ಹೋಲಿಸಿದ್ರೆ. ಅವ್ರು ಸ್ವಲ್ಪ ಕಾಂಡ ಸ್ಮೂತ್ ಇರುತ್ತೆ, ಅವಕ್ಕೆ ಒಳಗಡೆ ಹೋಗೋದಕ್ಕೆ, ಚುಚ್ಚಿ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ಬೇರೆದ್ರಲ್ಲೂ ಬರುತ್ತೆ, ಬರಲ್ಲ ಅಂತಿಲ್ಲ, ಇದರಲ್ಲಿ ಜಾಸ್ತಿ ಹಾವಳಿ ಇದ್ರದ್ದು. ಸೊ ಅಂತಹ ಬಾಧಿತ ಮರಗಳಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಕಾಂಡದ ತೊಗಟೆಗಳನ್ನೆಲ್ಲ ತೆಗೆದು ಹುಳುಗಳನ್ನ ಆರಿಸಿ ನಾವು ಸಾಯಿಸಬೇಕಾಗತ್ತೆ. ಅಥವಾ ಆ ರಂಧ್ರ ಏನಿರುತ್ತಲ್ಲ, ರಂಧ್ರ ನೋಡ್ತೀವಿ ನಾವು, ತೂತಗಳು ಕೂಡ ಇರುತ್ತೆ. ಆ ತೂತಗಳಿಗೆ ಚೂಪಾಗಿರುವಂತ ತಂತಿಯನ್ನ ಹಾಕಿ ತೂರಿಸಿ ಒಳಗಡೆ ಹುಳ ಏನಾದ್ರು ಇತ್ತು ಅಂದ್ರೂ ಕೂಡ ಅದು ಸತ್ತು ಹೋಗುತ್ತೆ. ಅದಾದ್ಮೇಲೆ ಆ ರಂಧ್ರದ ಒಳಗಡೆ 1:1 ಕ್ಲೋರೋಪೈರಿಪಾಸ್ ಅಂದ್ರೆ ಒಂದು ಭಾಗ ಕ್ಲೋರೋಪೈರಿಪಾಸ್, ಒಂದು ಭಾಗ ನೀರು ಅಂತಂದ್ರೆ ಈಗ ನಾವು 5 ml ಕ್ಲೋರೋಪೈರಿಪಾಸ್ ತಗೊಂಡ್ರೆ 5 ml ನೀರು. ಇದನ್ನ ನಾವು ಒಂದು ಹತ್ತಿಯಲ್ಲಿ ಹತ್ತಿ ಉಂಡೆ ಮಾಡಿ ಈ ದ್ರಾವಣದಲ್ಲಿ ಅದ್ದಿ ಆ ಹತ್ತಿ ಉಂಡೆನ ಒಳಗಡೆ ಹಾಕಿ ಕೆಮ್ಮಣ್ಣಿನಿಂದ ಮುಚ್ಚುವಂತದ್ದು. ಮುಚ್ಚಬಿಟ್ರೆ ಒಳಗಡೆ ಏನೇ ಹುಳ ಇದ್ರು ಕೂಡ ಅವಾಯ್ಡ್ ಆಗುತ್ತೆ. ಇನ್ನೊಂದು ಇದ್ರದ್ದು ಬಾಧೆ ಅಂತಂದ್ರೆ ಒಂದೊಂದೇ ಟೊಂಗೆ ಒಣಗ್ತಾ ಇರುತ್ತೆ ಅಲ್ಲಲ್ಲೇ. ಈ ಬಾಧೆ ಒಳಗಾದಾಗ ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಟೊಂಗೆ ಒಣಗ್ತಾ ಇರುತ್ತೆ. ನಾವಲ್ಲಿ ಹೋಗಿ ಮರದ ಹತ್ರ ನೋಡಿದ್ರೆ ಸೊ ಪುಡಿ ಉದುರುತ್ತಾ ಇರುತ್ತೆ, ಅದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಈಗ ಕ್ಲೋರೋಪೈರಿಪಾಸ್ ನೀರ್ ಅಂತ ಹೇಳಿದೆ, ಅದ್ರ ಬದಲು ನೀವು ಪೆಟ್ರೋಲ್ ಡೀಸೆಲ್ ಇಲ್ಲ ಕೆರೋಸಿನ್ ಅದನ್ನ ಕಾಟನ್ ಹತ್ತಿಯಲ್ಲಿ ಅದ್ದಿ ನೀವು ಒಳಗಡೆ ಕೂಡ ಹಾಕಿ ಕೆಮ್ಮಣ್ಣಿಂದ ಮುಚ್ಚಬಹುದು. ಸೊ ಅದಾದ್ಮೇಲೆ ಕಾಂಡ ರಕ್ಷಣಾ ಪೇಸ್ಟ್ ಅಂತ ಇರುತ್ತೆ, ಅದನ್ನ ನಾವು ಬಳಿಬೇಕಾಗುತ್ತೆ. ಈ ಕಾಂಡ ರಕ್ಷಣಾ ಪೇಸ್ಟ್ ಅನ್ನ ಯಾವ ರೀತಿ ತಯಾರ್ ಮಾಡ್ಕೋಬೇಕಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ 50 g, ಕ್ಲೋರೋಪೈರಿಪಾಸ್ 10 ml, ಹೆಕ್ಸಾಕೊನಜೋಲ್ 5 ml, ಅದರ ಜೊತೆಗೆ ನೀರಲ್ಲಿ ಕರಗುವ ಡಿಸ್ಟೆಂಪರ್ ಬಣ್ಣ, ಬಿಳಿ ಡಿಸ್ಟೆಂಪರ್ ಬಣ್ಣ 100 ml, ಇದಿಷ್ಟನ್ನ ನಾವು 1 l ನೀರಿಗೆ ಹಾಕೊಂಡು ಕದಡ್ಕೊಂಡು ಇದನ್ನ ಕೆಳಗಡೆ ನೆಲದಿಂದ ಒಂದು 3 ತನಕ, ಆ ಬುಡ ಏನಿರುತ್ತಲ್ಲ 3 ಬುಡಕ್ಕೆ ಒಂದು ಬ್ರಷ್ ತಗೊಂಡು 3 ಬ್ರಷ್ ತಗೊಂಡು ಚೆನ್ನಾಗಿ ಬಳಿಬೇಕಾಗತ್ತೆ. ಸೊ ಇದನ್ನ ಕಾಂಡಕ್ಕೆ ಬಳಿಯೋದ್ರಿಂದ ಕಾಂಡ ಕೊರಕದ ವಯಸ್ಕ ಹುಳು ಏನಿರುತ್ತಲ್ಲ ಸೊ ಅದೆಲ್ಲ ಕೂಡ ಮೊಟ್ಟೆ ಇಡೋದು ತಪ್ಪತ್ತೆ. ಇದ್ರ ಮೇಲೆ ಮೊಟ್ಟೆ ಇಟ್ಟು ಮತ್ತೆ ಒಳಗಡೆ ಹುಳ ಹೋಗೋದು ತಪ್ಪತ್ತೆ. ಇದರಿಂದ ಕಾಂಡ ಕೊರಕದ ಪುನರಾವರ್ತನೆ ಕೂಡ ನಾವು ತಪ್ಪಿಸಬಹುದು. ಇದಾದ್ಮೇಲೆ ನಾವು ಮತ್ತೆ ಸಗಣಿ ನೀರನ್ನ ಕೂಡ ನಾವು ಬಳಿಯೋದ್ರಿಂದ ತಡೆಗಟ್ಟಬಹುದು. ಸಗಣಿ ನೀರನ್ನು ಕೂಡ ಬಳಸಬಹುದು, ಅದನ್ನು ಕೂಡ ನಾವು ಬಳಿಯಬಹುದು. ಇನ್ನು ಡಾಕ್ಟರ್ ಆಶಾ ಅವರೇ, ಈಗ ಈ ಒಂದು ಮಾವಿನ ಬೆಳೆಯಲ್ಲಿ ಪೋಷಕಾಂಶಗಳನ್ನ ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ? ಈ ಪೋಷಕಾಂಶಗಳು ಅಂತ ಹೇಳಿ ಬಂದಾಗ ಈ ಚೆನ್ನಾಗಿ ಬೆಳೆದಿರ್ತಕ್ಕಂತ ಮಾವಿನ ಬೆಳೆ ಏನಿದೆ ಅಲ್ಲ, ಸೊ ಚೆನ್ನಾಗಿ ಫಸಲು ಕೊಡ್ತಾ ಇರತಕ್ಕಂತ ಬೆಳೆ, ಸೊ ಅದರಲ್ಲಿ ಆಲ್ರೆಡಿ ಆ ಎಲೆ ಉದುರಿ ಬೀಳ್ತಾ ಇರುತ್ತಲ್ಲ, ಸೊ ಅದರಿಂದನೇ ಅದಕ್ಕೆ ಸಾಕಷ್ಟು ಪೋಷಕಾಂಶಗಳು ಸಿಕ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಏನಂತಂದ್ರೆ ಈ ಚೆನ್ನಾಗಿ ಬೆಳೆದು ಆಲ್ರೆಡಿ ವಯಸ್ಕ ಗಿಡಗಳು ಏನಿದೆ ಅಲ್ಲ ಅದಕ್ಕೆ ಕೊಡದೆ ಬೇಡ ಗೊಬ್ಬರ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ನಾವು ಏನ್ ಮಾಡಬಹುದು, ತಾನೇ ಮಾಡ್ಕೊಳತ್ತೆ ಅಂತ, ಎಲೆಗಳು ಉದುರುತ್ತೆ ಅದರಿಂದನೇ ಸಿಗುತ್ತೆ. ಆದ್ರೂ ಕೂಡ ನಾವ್ ಏನ್ ಹೇಳ್ಬೋದು ಅಂದ್ರೆ ಪ್ರತಿ ವಯಸ್ಕ ಗಿಡಕ್ಕೆ ಈ 15-19 ಅಂತ ಸಂಯುಕ್ತ ಗೊಬ್ಬರಗಳು ಬರುತ್ತೆ, ಅದನ್ನ ನಾವು 2-3 kg ಜುಲೈ ಆಗಸ್ಟ್ ಅಂದ್ರೆ ಕೊಯ್ಲಾದ ಮೇಲೆ, ನಾನೇನ್ ಅವಾಗ್ಲೇ ಹೇಳಿದೆ ತೋಟ ಎಲ್ಲ ಕ್ಲೀನ್ ಮಾಡಿ ಪಾತಿ ಎಲ್ಲ ಮಾಡಿಕೊಂಡು ಆ ಪಾತಿಯಲ್ಲಿ ಹಾಕುವಂತದ್ದು ನೀಡಿದ್ರೆ ಸಾಕಾಗುತ್ತೆ. ಅದಾದ ಮೇಲೆ ಹೂ ಬಿಡೋ ಅಂತ ನಿಕಟ ಪೂರ್ವ ಹಂತದಲ್ಲಿ ಅಂದ್ರೆ ಸ್ವಲ್ಪ ಮುಂಚೆ, ಇದನ್ನ ಕೆಲವು ರೈತರು ಕೇಳ್ತಾರೆ ಹೂ ಬಿಡ್ತಾ ಇಲ್ಲ ಹೂ ಇದು ಅಂತ ಹೇಳಿ ಅಂತ ಕೇಳ್ತಾರೆ. ಒಳಗಡೆಯಿಂದನೇ ಪುಷ್ಟಿ ಕೊಡುವಂತದ್ದು ಹೂ ಬಿಡೋದಕ್ಕೆ. ಅದಕ್ಕೆ ಏನಂತಂದ್ರೆ ಒಂದು 20 g ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು 1 l ನೀರಿಗೆ ಮಿಶ್ರಣ ಮಾಡಿ ಇನ್ನೇನು ಹೂ ಬಿಡುತ್ತೆ ಇನ್ನೊಂದ 15 ದಿನದಲ್ಲಿ ತಿಂಗಳಲ್ಲಿ ಇನ್ನಕ್ಕೂ ಮುಂಚೆ ನಾವು ಸಿಂಪರಣೆ ಮಾಡಿದಾಗ ಒಳಗಿಂದನೇ ಶಕ್ತಿ ಕೊಟ್ಟು ಸಮೃದ್ಧವಾಗಿ ಹೂ ಬಿಡುತ್ತೆ. ಸೊ ಅದೊಂದು, ಅದರ ಜೊತೆಗೆ ಹೇಗಿದ್ರು ನಮಗೆ ಮಾವು ಅಂತರ, ಒಂದು ಗಿಡದಿಂದ ಇನ್ನೊಂದು ಗಿಡ ಅಂತರ ತುಂಬಾನೇ ಇರುತ್ತೆ. ಸೊ ಅದ್ರ ಮಧ್ಯೆ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡು, ಹಸಿರೆಲೆ ಗೊಬ್ಬರಗಳಾದ ಸೆಣಬು ಇರ್ಬೋದು, ಹುರುಳಿ ಇರ್ಬೋದು, ಮುಕ್ಕನ, ಸೊ ಇವುಗಳನ್ನ ಹಾಕೊಂಡು ಹೂ ಬಿಡೋದಕ್ಕೂ ಮುಂಚೆ, ಇನ್ನೇನು ಹೂ ಬಿಡುತ್ತೆ ಅನ್ನೋದಕ್ಕೂ ಮುಂಚೆ ಅದನ್ನ ರೋಟೋವೇಟ್ ಹಾಕಿ ಮಣ್ಣಿಗೆ ಸೇರಿಸುವಂತದ್ದು. ಸೊ ಇದರಿಂದ ಕೂಡ ಫಲವತ್ತತೆ ಹೆಚ್ಚಾಗುತ್ತೆ ಮಣ್ಣಲ್ಲಿ. ಇದನ್ನ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅಂತಂದ್ರೆ ಮಾವಿನಲ್ಲಿ ಲಘು ಪೋಷಕಾಂಶ. ಸೊ ಮಾವು ಸ್ಪೆಷಲ್ ಅಂತ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ನಿಂದ ಬಿಡುಗಡೆ ಆಗಿರತಕ್ಕಂತ ಮಾವು ಸ್ಪೆಷಲ್ ಲಘು ಪೋಷಕಾಂಶಗಳ ಸಿಂಪರಣೆ. ಸೊ NPK ಸಾರಜನಕ ರಂಜಕ ಪೊಟ್ಯಾಷ್ ಜೊತೆಗೆ ಅದಕ್ಕೆ ಲಘು ಪೋಷಕಾಂಶ ಕೂಡ ಬೇಕಾಗುತ್ತೆ. ಸೊ ಇದನ್ನ 1 ಲೀಟರ್ ನೀರಿಗೆ 5 ಗ್ರಾಂನಂತೆ ಅದ್ರ ಜೊತೆಗೆ ಒಂದು ಶಾಂಪು ಒಂದು ನಿಂಬೆ ರಸವನ್ನ ಸೇರಿಸಿ ಹೂ ಬಿಡೋದಕ್ಕೂ ಮುಂಚೆ 2 ಸತಿ ನಾವು ಇದನ್ನ ಸಿಂಪರಣೆ ಮಾಡಬೇಕು. ಹೂ ಬಿಟ್ಟ ನಂತರ 2 ಸತಿ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ಹೂ ಬಿಡೋದಕ್ಕಿಂತ ಮುಂಚೆ 2 ತಿಂಗಳ ಮುಂಚೆ ನಾವು ಸಿಂಪರಣೆ ಮಾಡಬೇಕು, ಒಂದೊಂದು ತಿಂಗಳ ಅಂತರದಲ್ಲಿ. ಕಾಯಿ ಹೂ ಬಿಟ್ಟ ನಂತರ ಅಂದ್ರೆ ಕಾಯಿ ಕಚ್ಚದ ಮೇಲೆ, ಕಾಯಿ ಕಚ್ಚದಂದ್ರೆ ಈ ಬಟಾಣಿ ಆಕಾರದಲ್ಲಿ ಇದ್ದಾಗ 1 ಸತಿ ಮತ್ತೆ ಈ ನಿಂಬೆ ಆಕಾರದಲ್ಲಿ ಕಾಯಿ ಇದ್ದಾಗ 1 ಸತಿ. ಸೊ 2 ಸತಿ ನಾವು ಇದನ್ನ ಮಾವು ಸ್ಪೆಷಲ್ ಅನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಈ ಮಾವು ಬೆಳೆಯಲ್ಲಿ ಸುಣ್ಣ ಬಳಸಬೇಕಾ ಹೆಂಗೆ? ಹೌದು, ಮಾವು ಅಂತಾನೆ ಅಲ್ಲ, ಯಾವುದೇ ತೋಟಗಾರಿಕಾ ಬೆಳೆ, ತೋಟಗಾರಿಕಾ ಬೆಳೆ, ಹಣ್ಣಿನ ಬೆಳೆಗಳಿಗೆ ಈ ಒಂದು ಸುಣ್ಣದ ಅವಶ್ಯಕತೆ ಇದ್ದೇ ಇದೆ. ಅದರಲ್ಲೂ ಕೂಡ ಈ ಮಾವಿನಲ್ಲಿ ಕ್ಯಾಲ್ಸಿಯಂ ಅವಶ್ಯಕತೆ ಅಂದ್ರೆ ಸುಣ್ಣದ ಅವಶ್ಯಕತೆ ಹೆಚ್ಚಾಗಿರೋದು ಕಂಡು ಬರುತ್ತೆ ನಮಗೆ. ಅದರಲ್ಲೂ ಸ್ಪಾಂಜಿ ಟಿಶ್ಯೂ ಅಂತ ಒಂದು ಶಾರೀರಿಕ ನ್ಯೂನತೆ, ಮಾವಿನ ಹಣ್ಣಿನಲ್ಲಿ ಗರ್ಭ ಇದಾಗುವಂತಹದ್ದು ನಾವು ತಿನ್ನುವಾಗ್ಲೂ ನೋಡಿರ್ತೀವಿ, ಒಳಗಡೆ ಕಟ್ ಮಾಡಿದಾಗ ವೈಟ್ ವೈಟ್ ಒಂಥರ ಗಟ್ಟಿ ಗಟ್ಟಿ ಆಗಿರುತ್ತೆ ನೋಡಿ, ಅದು ಸ್ಪಾಂಜಿ ಟಿಶ್ಯೂ ಅಂತ. ಅದು ಈ ಸುಣ್ಣದ ಕೊರತೆಯಿಂದ ಬರುವಂತದ್ದು ಈ ಮಾವಲ್ಲಿ. ಹಾಗೆ ಇನ್ನೊಂದು ಕಾಂಡ ಸಿಪ್ಪೆ ಬಿರುಕು ಬಿಡುವಂತದ್ದು, ಅದನ್ನ ನಾವು ನೋಡ್ತೀವಲ್ಲ, ಅದು ಕೂಡ ಸುಣ್ಣದ ಕೊರತೆಯಿಂದನೇ ಬರುವಂತದ್ದು. ಆಮೇಲೆ ಹೌದು ಬಿರುಕು ಬಿಡೋದು, ಆಮೇಲೆ ಅಂಟು ಸೋರುವಂತದ್ದು ನಾವು ನೋಡ್ತೀವಿ, ಅದು ಕೂಡ ಇದರಿಂದಾನೆ. ಆಮೇಲೆ ರೆಂಬೆಗಳ ತುದಿ ಒಣಗುವಂತದ್ ನಾವು ನೋಡ್ತೀವಿ. ಈ ರೀತಿ ಈ ಸಮಸ್ಯೆಗಳನ್ನ ನಾನು ನೀವೆಲ್ಲ ಹೇಳಿದೆ, ಇವೆಲ್ಲವೂ ಕೂಡ ಸುಣ್ಣದ ಕೊರತೆಯಿಂದಾನೇ ಉಂಟಾಗುವಂತದ್ದು. ಸೊ ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ಬೆಳೆಗಳಲ್ಲಿ ಇದು ಈಗ ಕಂಡು ಬರ್ತದೆ. ಹೌದು ಹೌದು, ಗಿಡ ಒಡೆಯೋದು ಒಡೆಯೋದು, ಬುಡ ಸೀಳೋದು, ಮತ್ತೆ ಅಂಟು ಸೋರೋದು, ಮತ್ತೆ ಕೆಲವೊಂದು ಕಾಯಿಗಳಲ್ಲೂ ಕೂಡ ಒಡೆ ಕಾಣುತ್ತೆ. ಹೌದು ಹೌದು, ಅದು ಕೂಡ ಇದರದ್ದು. ಹೌದು ಹೌದು, ಅದು ಕೂಡ ಬೋರಾನು ಕ್ಯಾಲ್ಸಿಯಂ ಎರಡರಿಂದನೂ ಕೂಡ ಡಿಫಿಷಿಯನ್ಸಿಯಿಂದ, ಅದರ ಕೊರತೆಯಿಂದ ಕಂಡು ಬರ್ತದೆ. ಹೌದು, ಆದ್ರಿಂದ ನಾವು ಆ ಪ್ರಸಕ್ತ ಹಂಗಾಮಿನಲ್ಲಿ ಈ ಸೂಕ್ತವಾದಂತ ಸುಣ್ಣದ ಒಂದು ಇದನ್ನ ನಾವು ಕೊಡಬೇಕಾಗತ್ತೆ. ಈಗ ಫಸ್ಟಿಗೆ ನಾಟಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಏನ್ ಬೇಕಾಗಲ್ಲ, ಅದಕ್ಕೆ ಫಸ್ಲ್ ಬಿಡುತ್ತಲ್ಲ ಈ ಕಾಯಿ ಯಾವಾಗ ಕಟ್ಟುತ್ತೆ ಆ ಟೈಮಲ್ಲಿ ಬೇಕೇ ಬೇಕು ಸುಣ್ಣ. ಕಾಯಿ ಕಟ್ಟ ಟೈಮಲ್ಲಿ ಸುಣ್ಣ ಬೇಕು. ಅದೇ ತರ ಎಲ್ಲ ಬೆಳೆಗಳಿಗೂ ಕಾಯಿ ಕಟ್ಟ ಪೂರ್ವದಲ್ಲಿ ಬೇಕು. ಹೌದು, ಆದ್ರೂ ಕೂಡ ನಾವು ನಾಟಿ ಮಾಡೋ ಟೈಮ್ ಅಲ್ಲಿ ಗುಣಿಗೆ ಒಂದು 250 ಗ್ರಾಂ 1/4 ಕೆಜಿ ಹಾಕೋಬಹುದು ಸುಣ್ಣ. ಅದಾದ ನಂತರ ನಾವು ಈ ಕಾಯಿ ಬಿಡುತ್ತಲ್ಲ ಈ ಕಾಯಿ ಕಟ್ಟೋ ಟೈಮ್ ಅಲ್ಲಿ ನಾವು ಸುಣ್ಣವನ್ನ ಕೊಡ್ಲೇಬೇಕಾಗತ್ತೆ. ಪ್ರತಿ ವರ್ಷ ಸುಣ್ಣ ಕೊಡೋ ಅವಶ್ಯಕತೆ ಇಲ್ಲ, ಆಮೇಲೆ ಈ ಆ ವಯಸ್ಸಿಗೆ ಅನುಗುಣವಾಗಿ ನಾವು ಸುಣ್ಣವನ್ನ ಕೊಡಬೇಕಾಗತ್ತೆ. ಸುಣ್ಣ ಯಾವಾಗ ಕೊಡ್ಬೇಕಂದ್ರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಸುಣ್ಣ ಹಾಕಬೇಕಾಗತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಮಳೆ ಬರುತ್ತಲ್ಲ, ಸೊ ಮಳೆ ನೀರಲ್ಲಿ ಕರಗಿ ಅದು ಮಣ್ಣಿಗೆ ಸೇರ್ಕೊಂಡು ಅದು ಗಿಡಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಹಾಕ್ಬೇಕಾಗತ್ತೆ. ಸುಣ್ಣ ಅಂದ್ರೆ ಸ್ಲೇಕ್ಡ್ ಲೈಮ್ ಅಂತೇಳಿ, ಅಂತ ಸುಟ್ಟ ಸುಣ್ಣ ಅಂತ, ಸುಟ್ಟ ಸುಣ್ಣವನ್ನೇ ನಾವು ಬಳಸಬೇಕಾಗತ್ತೆ ಸುಣ್ಣ ಹಾಕೋದಕ್ಕೆ. ಈಗ ವರ್ಷ ಹೇಳದ್ನಲ್ಲ ಮಲ್ಬಿಡಿ ನೆಮ್ ಅಂತಾರಲ್ಲ, ಇಲ್ಲ ಇಲ್ಲ ಸುಣ್ಣನೆ, ಅದು ಒಂದು ಇದು ಬರುತ್ತೆ. ಯಾವ ವಯಸ್ಸಿಗೆ ತಕ್ಕಾಗಿ ಗಿಡಗಳಿಗೆ ಹಾಕ್ತಾ ಹೋಗ್ಬೇಕಾಗುತ್ತೆ? ಈಗ ವಯಸ್ಸಿಗೆ ಅನುಗುಣವಾಗಿ ಅಂತಂದ್ರೆ ಈಗ 4 ರಿಂದ 5 ವರ್ಷಕ್ಕೆ 1/4 ಕೆಜಿ, 1/4 ಕೆಜಿ ಒಂದು ಗಿಡಕ್ಕೆ. ಹೌದು, ಒಂದು ಗಿಡಕ್ಕೆ, ಒಂದು ಮರಕ್ಕೆ. 7 ರಿಂದ 8 ವರ್ಷದ ಮರಕ್ಕೆ 1 ಕೆಜಿ, ತಲಾ 1 ಕೆಜಿ. 10 ರಿಂದ 12 ವರ್ಷದ ಮರಕ್ಕೆ 2 ಕೆಜಿ, ತಲಾ 2 ಕೆಜಿ. 15 ರಿಂದ 16 ವರ್ಷದ ಮರಕ್ಕೆ ತಲಾ 5 ಕೆಜಿ. ಅದೇ 20 ವರ್ಷ ಮೇಲ್ಪಟ್ಟಿರೋ ಮರಕ್ಕೆ ತಲಾ 8 ಕೆಜಿ. ದೊಡ್ಡ ಗಾತ್ರದ ಮರ ಇರುತ್ತೆ. ಹೌದು ಹೌದು, ಅದಕ್ಕೆ ತಲಾ 8 ಕೆಜಿ ಅಷ್ಟು, ಒಂದು ಮರಕ್ಕೆ 8 ಕೆಜಿ ಅಷ್ಟು ಕೊಡಬೇಕು. ಮತ್ತೆ ಇದು ನೀವು ಈಗ ಈ ಸುಣ್ಣ ಕೊಟ್ಟರು ಅದು ಬೆಳೆ ತಕ್ಕಾಗಿ ಅದು ಕೊಟ್ಟೆ ಕೊಡ್ತದಲ್ಲ, ಕೊಡುತ್ತೆ. ಹೌದು, ಹಾಗಾಗಿ ನೀವು ಬೆಳೆ ಇದು ನೀವು ಸುಣ್ಣ ಕೊಡೋದ್ರಲ್ಲಿ ನಿಮ್ಗೆ ನಷ್ಟ ಉಂಟಾಗಲ್ಲ. ಹೌದು ಹೌದು, ಹಾಗೆ ಸುಣ್ಣವನ್ನ ಪ್ರತಿ ವರ್ಷ ಕೊಡೋದು ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ವರ್ಷ ವರ್ಷ ಕೊಡೋದು ಅವಶ್ಯಕತೆ ಇಲ್ಲ, ಒಂದು 2 ರಿಂದ 3 ವರ್ಷಕ್ಕೊಂದ್ಸತಿ ಕೊಟ್ರೆ ಸಾಕು. 2 ರಿಂದ 3 ವರ್ಷಕ್ಕೊಂದ್ಸತಿ. ಅದೇ ಬಾದಾಮಿಯಲ್ಲಿ ಮಾತ್ರ ನಾವು ತಪ್ಪದೆ ಸುಣ್ಣವನ್ನ ಕೊಡ್ಲೇಬೇಕಾಗತ್ತೆ. ಆಮೇಲೆ ಡಾಕ್ಟರ್ ಆಶಾ ಅವರೇ, ಈಗ ಲಘು ಪೋಷಕಾಂಶಗಳ ಸಿಂಪರಣೆ ಬಗ್ಗೆ ನಾವು ಕೇಳಿದ್ದೇವೆ, ಏನು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಈ ಒಂದು ಮಾವಿನ ಬೆಳೆಯಲ್ಲಿ? ಈ ಲಘು ಪೋಷಕಾಂಶಗಳಂತಂದ್ರೆ ಇದರಲ್ಲಿ ಈ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳಂತ ಅಂದ್ರೆ ನಾವು ಮುಖ್ಯವಾಗಿ ಬೆಳೆಗೆ ಏನ್ ಕೊಡ್ತೀವಿ, ಕೇವಲ ಸಾರಜನಕ ರಂಜಕ ಪೊಟಾಶ್ ಅಷ್ಟೇ ಕೊಡ್ತೀವಿ, ಅದನ್ ಬಿಟ್ಟು ಬೇರೆ ಯಾವ್ದು ಕೊಡೋದಿಲ್ಲ. ಕ್ಯಾಲ್ಸಿಯಂ, ಸುಣ್ಣ, ಸಲ್ಫರ್, ಬೋರಾನ್, ಮ್ಯಾಂಗನೀಸ್, ಐರನ್, ಜಿಂಕ್, ಕಾಪರ್, ಅದೆಲ್ಲದೂ ಕೂಡ ಒಂದು ಬೆಳೆಗೆ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಒಂದು ಹಣ್ಣಿನ ಬೆಳೆಗೆ, ಹಣ್ಣಿಗೆ, ಹಣ್ಣು ಬಿಡೋದಕ್ಕೆ, ಹೂ ಬಿಡೋದಕ್ಕೆ ಅವಶ್ಯಕತೆ ಇರುತ್ತೆ. ಅದು .0001 ಇರಲಿ, ಅವಶ್ಯಕತೆ ಇದೆ. ನಾವು ಏನಪ್ಪಾ ಇದು .0001% ಅದು ಹಾಕದೆ ಹೋದ್ರೆ ನಡೀತದಲ್ಲ ಅಂತಕೊಂಡ್ಬಿಡ್ತೇವೆ. ಖಂಡಿತ ಖಂಡಿತ ಹೌದು. ಈ ಲಘು ಅನ್ನೋದೇ ಅದಕ್ಕೇನೆ ಅಂದ್ರೆ ಅದು ಸಣ್ಣ ಪ್ರಮಾಣದಲ್ಲಿ ಬೇಕದು, ಜಾಸ್ತಿ ಬೇಡ. ಅದೇ ನಾವು ಯೂರಿಯಾ, ಡಿಎಪಿ ಅದೆಲ್ಲ ಮೂಟೆ ಮೂಟೆಗಟ್ಟಲೆ ಹಾಕ್ತಿವಿ. ಇದನ್ನ ಸಣ್ಣ ಪ್ರಮಾಣ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಿವಿ ಇದನ್ನ, ಆದ್ರೆ ಅದ್ರದ್ದು ಅಷ್ಟೇ ಪರಿಣಾಮ ಇರುತ್ತೆ. ಅದನ್ನ ಹಾಕಿಲ್ಲ ಅಂದ್ರೆ ಅಷ್ಟೇ ಒಂದು ದುಷ್ಪರಿಣಾಮ ಕೂಡ. ಉದಾಹರಣೆಗೆ ಉಪ್ಪಿನಕಾಯಿಯಲ್ಲಿ ನೀವು ಉಪ್ಪಿನಕಾಯಿ ಹಾಕಂತ ಇಂಗನ್ನೇ ಹಾಕಬೇಕಾಗುತ್ತೆ ಎಸ್ಪೋರ್ಟೆಡಿ ಅಂತ ಆ ಪೌಡರ್ ಹಾಕಿದ್ರೆ ನಡೆಯೋದಿಲ್ಲ ಅಲ್ಲಿ. ಕರೆಕ್ಟ್ ಕರೆಕ್ಟ್. ಹಾಗೆ ನೋಡಿ ಅದು ಗ್ರಾಮದಲ್ಲಿ ಕೊಡ್ತಾರೆ. ಅದೇ ತರ ಇದು ಕೇಸರಿ ಅಂತ ಬರ್ತದೆ, ಇದು ಗ್ರಾಮದಲ್ಲಿ ಕೊಡ್ತಾರೆ. ಅಂದ್ರೆ ಬಂಗಾರದ ಮೌಲ್ಯ ಇದೆ ಅದಕ್ಕೆಲ್ಲ. ಇದು ಕೂಡ ಅದೇ ತರ, ಅದೇ ರೀತಿ. ಇದು ಬೆಳೆಗೆ ನಾವು ಬಂಗಾರದ ಮೌಲ್ಯ ಕೊಟ್ಟು ಅದಕ್ಕೆ ನೀವು ಹಾಕಬೇಕು. ರೈತ ಬಾಂಧವರಾದ್ರೂ ಇದು ಮಾಡ್ತಾರೆ, ಕೃಷಿ ವಿಜ್ಞಾನಿಗಳ ಸಲಹೆ ತಗೋಬೇಕು. ಇದನ್ನ ನಾವು 4 ಸತಿ, 1 ಸತಿ, 2 ಸತಿ ಮಾಡಿದ್ರೆ ಆಗೋದಿಲ್ಲ. ಒಂದು ಹೂ ಬಿಡೋದಕ್ಕಿಂತ ಮುಂಚೆ, ಯಾಕೆಂದ್ರೆ ಹೂ ಚೆನ್ನಾಗಿ ಬಿಡಬೇಕು, ಹೂ ಬಿಡೋದಕ್ಕೂ ಕೂಡ ಲಘು ಪೋಷಕಾಂಶಗಳು ಬೇಕು, ಈ ಬೋರಾನ್ ಬೇಕು. ಸೊ ಹಾಗಾಗಿ ಆ ಪೋಲೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಬಂದು ಪರಾಗಸ್ಪರ್ಶ ಮಾಡುತ್ತಲ್ಲ ಕೀಟ ಬಂದು ಕಾಯಿ ಕಟ್ಟೋದು, ಅದಕ್ಕೆ ಅದು ಬೇಕು ಮೈಕ್ರೋನ್ಯೂಟ್ರಿಯಂಟ್. ಹಾಗಾಗಿ ಹೂ ಬಿಟ್ಟ ಮೇಲೆ ಅದಾದ್ಮೇಲೆ ಕಾಯಿ ಕಚ್ಚೋ ತನಕ ಮತ್ತೇನ್ ಬೇಕಾಗಲ್ಲ. ನಾವು ಹೂ ಬಿಡೋದಕ್ಕಿಂತ ಮುಂಚೆ ಹಾಕ್ತಿವಿ, ಹೂ ಬಿಡುತ್ತೆ, ಅದಾದ್ಮೇಲೆ ಕಾಯಿ ಕಚ್ಚೋ ತನಕ ಬೇಡ. ಕಾಯಿ ಕಚ್ಚದ್ಮೇಲೆ ನಾನು ಅವಾಗಲೇ ಹೇಳದ್ನಲ್ಲ 2 ಸತಿ ಅಂತ ಹೇಳಿ. ಸೊ 2 ಸತಿ ನಾವು ಸಿಂಪಲ್, ಅವಾಗ ಸೈಜ್ ಏನಿದೆ ಅಲ್ಲ ಕ್ವಾಲಿಟಿ ಒಂದೇ ಸೈಜ್ ಬರುತ್ತೆ. ಫುಲ್ ಆ ಪೊಟೆನ್ಶಿಯಲ್ ಏನ್ ಸೈಜ್ ಅಂತ ಹೇಳ್ತೀವಲ್ಲ ನಾವು, ಆ ತಳಿಗೆ ಇಷ್ಟು ಸೈಜ್ ಬರಬೇಕು ಅಂತ ಹೇಳ್ತೀವಲ್ಲ ಅಷ್ಟು ಸೈಜ್ ಬರುತ್ತೆ, ಒಂದೇ ತರ ಇರುತ್ತೆ. ಅದ್ರದ್ದೊಂದು ಏನು ಶೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಡಾಕ್ಟರ್ ಆಶಾ ಅವರೇ, ಮಾವಿನ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ನೀರಿನ ನಿರ್ವಹಣೆ ಅಂತಂದ್ರೆ ನಾನು ಅವಾಗ್ಲೇನೆ ಹೇಳಿದಾಗೆ, ನಾವು ಸ್ವಲ್ಪ ಭೂಮಿಯನ್ನ ಉಳುಮೆ ಮಾಡುವಂತದ್ದು ಕೊಯ್ಲಾದ ಮೇಲೆ. ಸೊ ಅದರಿಂದ ಮಳೆ ನೀರು ಇಂಗತ್ತೆ. ಸೊ ಅದರಿಂದ ಸ್ವಲ್ಪ ನೀರು ಬೇರೆ ಟೈಮಲ್ಲಿ ಸಿಗುತ್ತೆ ಅಂತ ಹೇಳಿ. ಅದಾದ್ಮೇಲೆ ಇಂಗು ಗುಂಡಿಗಳನ್ನ ಅಂದ್ರೆ ಗಿಡದ ಸುತ್ತಮುತ್ತ ನೀವು ಉಳ್ಬೇಕಾ? ಗಿಡ ಸಾಲ್ಗಳಲ್ಲಿ, ಸಾಲ್ಗಳ ಮಧ್ಯೆ, ಗಿಡದ ಮಧ್ಯೆ ಸಾಲ್ ಇರುತ್ತಲ್ಲ ಅಲ್ಲಿ ಸಣ್ಣಾಗ ಅಗೆತ ಮಾಡಿದಾಗ. ಇದು ಆರಂಭ ದಿನಗಳಲ್ಲಾದ್ರೆ, ಆರಂಭದ ವರ್ಷಗಳಲ್ಲಾದ್ರೆ ಮಾವಿನ ಗಿಡದ ಹತ್ರ ನೀವು ಉಳ್ಬಹುದು. ಈಗ 15 ವರ್ಷ ಆದ್ಮೇಲೆ ಅದು ಉಳಕ್ಕೆ ಬರಲ್ಲ. 15 ವರ್ಷ ಆದ್ಮೇಲೆ ನಾನು ಅವಾಗಲೇ ಹೇಳದ್ನಲ್ಲ, 1 ಅಡಿ ಮಾತ್ರ, ಜಾಸ್ತಿ ಆಳ ಹೋಗ್ಬಾರ್ದು. ಡಿಸ್ಕ್ ಪ್ಲೋ ಎಲ್ಲ ಹಾಕೋಬಾರ್ದು, ರೋಟೋವೇಟರ್ ಇಲ್ಲ ಕಲ್ಟಿವೇಟರ್ ಹಾಕೊಂಡು ಜಾಸ್ತಿ ಆಳಕ್ಕೆ ಹೋಗ್ಬಾರ್ದು, 1 ಅಡಿ ಆಳ ಅಷ್ಟೇ. ಸೊ ಅದ್ ಹೆಂಗಂದ್ರೆ ಮಣ್ಣೊಂಚೂರು ಸಡಲ ಆಗ್ಬೇಕು, ಅವಾಗ ಮಳೆ ನೀರ್ ಏನಾಗುತ್ತೆ ಹರಿದು ಹೋಗಲ್ಲ, ಅಲ್ಲೇ ಇಂಗು ಕೊಡುತ್ತೆ. ಸೊ ಆ ರೀತಿ ಒಂದು ನೀರ್ ಅದು ಸಿಗುತ್ತೆ. ಹಾಗೆ ಪಾತಿಯನ್ನ ಮಾಡೋದು, ಇಂಗು ಗುಂಡಿಗಳನ್ನ ಮಾಡೋದು. ಅದು ಬಿಟ್ಟು ನಾವು ತೀರಾ ಈಗ ಬೇಸಿಗೆಯಲ್ಲಿ ಈಗ ಕಾಯಿ ಕಟ್ತಾ ಇರೋ ಸಮಯ ಇದು, ಅಥವಾ ಕಾಯಿ ಕಚ್ತಾ ಇರುವಂತದ್ದು, ಕಾಯಿ ಬೆಳವಣಿಗೆ ಆಗ್ತಾ ಇರುವಂತ ಸಮಯ, ನೀರಿಲ್ಲ ಅಂತ ಅಂದಾಗ ನಾವು ನೀರನ್ನ ಕೊಡ್ಲೇಬೇಕಾಗತ್ತೆ. ಈ ನೀರ್ ಕೊರತೆ ಆಯ್ತು ಅಂತ ಅಂದಾಗ ಅದ್ರದ್ದೊಂದು ಸ್ವಲ್ಪ ಏನು ಸೈಜ್ ಕಡಿಮೆ ಆಗ್ಬೋದು, ಗುಣಮಟ್ಟ ಕಡಿಮೆ ಆಗ್ಬೋದು, ಆ ರೀತಿ ಅಂದ್ರೆ ಕ್ರಿಟಿಕಲ್ ಸ್ಟೇಜಸ್ ಅಂತ ಹೇಳ್ತೀವಿ ನಾವು. ಅದೇ ನಾವು ಇಂಗಿಸ್ಕೊಂಡಾಗ, ನಾನು ಅವಾಗಲೇ ಹೇಳಿದ ಇಂಗಿಸ್ಕೊಂಡ್ವಿ ಅಂದ್ರೆ ನಾವು ಭೂಮಿಯಲ್ಲಿ ಇದ್ದಾಗ. ಸೊ ಅದೆಲ್ಲ ಕೂಡ ಇಂಥ ಟೈಮಲ್ಲಿ, ಹೂ ಬಿಡೋ ಟೈಮಲ್ಲಿ, ಕಾಯಿ ಕೊಟ್ಟೋ ಟೈಮಲ್ಲಿ ಅದಕ್ಕೆ ನೀರು ಸಿಗತ್ತೆ. ಡಾಕ್ಟರ್ ಆಶಾ ಅವರೇ, ಅನಿಯಮಿತ ತಳಿಗಳಲ್ಲಿ ಇಳುವರಿಯನ್ನ ನಾವು ಪಡಿಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಅನಿಯಮಿತ ಒಂದು ಇಳುವರಿ ಅಂತಂದ್ರೆ ಇದು ಪ್ರಕೃತಿ ದತ್ತವಾದಂತ ಒಂದು ನಿಯಮ. ಅದರಲ್ಲೂ ಕೆಲವು ತಳಿಗಳಲ್ಲಿ ಅಂದ್ರೆ ಈಗ ಬಾದಾಮಿ ಆಗಿರ್ಬೋದು, ಕೇಸರಿ, ದಶಹರಿ, ಇದರಲ್ಲೆಲ್ಲ ಏನಾಗುತ್ತೆ ಅಂದ್ರೆ 2 ವರ್ಷಕ್ಕೊಂದ್ಸತಿ ಹೂ ಬಿಡುವಂತದ್ದು, 2 ವರ್ಷಕ್ಕೊಂದ್ಸತಿ ಕಾಯಿ ಕೊಡುವಂತದ್ದು. 1 ವರ್ಷ ಚೆನ್ನಾಗಿ ಹೂ ಬಿಡುತ್ತೆ, ಕಾಯಿ ಕೊಡುತ್ತೆ, ಆದ್ರೆ 2ನೇ ವರ್ಷ ಏನಾಗುತ್ತೆ ಕಂಪ್ಲೀಟ್ ನಿಲ್ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಈ ಎಂತ ಕಮರ್ಷಿಯಲ್ ಈಲ್ಡ್ ಅಂತ ನಾವೇನ್ ಹೇಳ್ತೀವಿ, ವಾಣಿಜ್ಯಿಕ ಮಟ್ಟದಲ್ಲಿ ಇಳುವರಿಯನ್ನ ಸಿಗೋದಿಲ್ಲ ಅಂದ್ರೆ 2 ವರ್ಷಕ್ಕೊಂದ್ಸತಿ ಸಿಗುತ್ತೆ. ಆ ಮಧ್ಯ ವರ್ಷದ ಇಳುವರಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ಅಂತೀವಿ. ಇದನ್ ಬಿಟ್ಟು ಯಾವ್ದಾದ್ರು ತಳಿಗಳಲ್ಲಿ ಅಥವಾ ಮಾವಿನ ತೋಟಗಳಲ್ಲಿ ಹೂವಿನ ಇಳುವರಿ ಅಥವಾ ಹೂ ಬಿಡುವಿಕೆ ಕಡಿಮೆ ಇತ್ತು ಅಂತಂದಾಗ ನಾವು ಈ ಪ್ಯಾಕ್ಲೋಬಿಟ್ರಾಜೋಲ್ ಅಂತ ಒಂದು ಸಸ್ಯ ಪ್ರಚೋದಕ, ಬೆಳೆ ಪ್ರಚೋದಕ ಬರುತ್ತೆ, ಪ್ಯಾಕ್ಲೋಬಿಟ್ರಾಜೋಲ್ ಅಂತ ಸಂಯುಕ್ತ ವಸ್ತು ಇದು. ಇದನ್ನ 5 ml 10 ಲೀಟರ್ ನೀರಲ್ಲಿ ಬೆರೆಸಿ ಈ ಮಾವು ಹೂ ಬಿಡೋದಕ್ಕೂ 100 ದಿನ ಮುಂಚೆ, 100 ಡೇಸ್ 100 ದಿನ ಮುಂಚೆ ನಾವು ಈ ಬುಡ ಏನಿರುತ್ತಲ್ಲ ಮೇನ್ ಬುಡ, ಅದರಿಂದ 90 ಸೆಂಟಿಮೀಟರ್ ದೂರದಲ್ಲಿ ಒಂದು ಸಣ್ಣ ಪಾತಿ ಮಾಡಿ ನಾವು ಹಾಕುವಂತದ್ದು. ಅಂದ್ರೆ ಅದು 100 ದಿನ ಮುಂಚೆ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಇಲ್ಲ ರಾಮನಗರದಲ್ಲಾದ್ರೆ ಬೇಗ ಹೂ ಬಿಡುತ್ತೆ, ಬೇಗ ಇಳುವರಿ ಸಿಗುತ್ತೆ. ಕೋಲಾರ ಜಿಲ್ಲೆಯಲ್ಲಾದ್ರೆ ಸ್ವಲ್ಪ ಲೇಟು ಹೂ ಬಿಡೋ ಅಂತದ್ದು, ಲೇಟು. ರಾಮನಗರದಲ್ಲಿ ಕಂಪ್ಲೀಟ್ ಕೊಯ್ಲ್ ಆದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಮಾವು ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಇದಾಗ ನಾವು ನೋಡ್ಕೋಬೇಕು, 100 ದಿನ ಮುಂಚೆ ನಾವು ಇದನ್ನ ಹಾಕುವುದು. ಈ ರೀತಿ ಹಾಕೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ನಾವು ಇದನ್ನ ಹೂವನ್ನ ಪಡಿಬಹುದು, ಇಳುವರಿಯನ್ನು ಪಡಿಬಹುದು. ಆದ್ರೆ ಇದನ್ನ ಈ ಕೆಮಿಕಲ್ ಹಾಕುವಾಗ ನಾವು ಒಂದು ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕು ಅಂತಂದ್ರೆ, ನಾವು ಚೆನ್ನಾಗಿ ನೀರ್ ಕೊಡಬೇಕು. ಇದು ಹಾಕೋದೇನಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸ್ ಕೊಟ್ಟಾಗ ಒಳಗಡೆಯಿಂದ ಗಿಡ ಬದುಕಬೇಕು ಅಂತ ಹೂ ಬಿಡೋ ಅಂತದ್ದು. ಅದನ್ನ ಬಿಡ್ತು ಅಂದಾಗ ನಾವು ಚೆನ್ನಾಗಿ ನೀರ್ ಕೊಡಬೇಕು. ಆ ನೀರ್ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದ್ರೆ ಆ ಗಿಡ ಜಾಸ್ತಿ ಸ್ಟ್ರೆಸ್ ಆಗಿ ಸಾಯುವಂತ ಸಂಭವ ಕೂಡ ಇರುತ್ತೆ. ಅದರಿಂದ ರೈತರು ಇದನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಅವರಲ್ಲಿ ನೀರಿಂದು ಒಂದು ಲಭ್ಯತೆ ಚೆನ್ನಾಗಿದೆಯಾ, ನಿಮ್ಮಲ್ಲಿ ನೀರು ಸಾಕಷ್ಟು ಸಿಗುತ್ತಾ ಅಂತ ನೋಡಿಕೊಂಡು ನೀವು ಕೊಡಬೇಕಾಗತ್ತೆ ಇದನ್ನ. ಇದಕ್ಕಿಂತ ನೀವು ಹೂ ಬಿಡೋದಕ್ಕೆ ನಾನು ಅವಾಗ್ಲೇ ಹೇಳಿದಾಗೆ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ ನಾನು ಹೇಳದ್ನಲ್ಲ, ನಾನು ಅದನ್ನ ನೀವು ಸಿಂಪರಣೆ ಮಾಡುವಂಥದ್ದು ಒಳ್ಳೇದು. ಹೂ ಬಿಡೋ ನಿಕಟ ಪೂರ್ವ ಹಂತದಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಸಿಂಪರಣೆ ಮಾಡೋದ್ರಿಂದ ಸೊ ನಿಮಗೆ ಒಳಗಡೆಯಿಂದನೇ ಎನರ್ಜಿ ಬಂದು ಹೂ ಬಿಡುತ್ತೆ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು. ಆಯ್ತು ಡಾಕ್ಟರ್ ಆಶಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಮಾವು ಬೆಳೆಯಲ್ಲಿ ಕೊಯ್ಲಿನ ನಂತರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಹೇಗೆ ನಿರ್ವಹಿಸಿಕೊಂಡು ಹೋದ್ರೆ ಮುಂದಿನ ಬೆಳೆಯನ್ನ ನೀವು ಇನ್ನೂ ಉತ್ತಮವಾಗಿ ಪಡ್ಕೊಳ್ಬಹುದು ಅನ್ನೋದ್ರ ಕುರಿತು ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಆಶಾ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಲ್ಲ? ಖಂಡಿತ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9964688047. ಇನ್ನೊಮ್ಮೆ ಹೇಳಿ, 9964688047. ಇನ್ನೊಮ್ಮೆ ಡಾಕ್ಟರ್ ಆಶಾ ಅವರೇ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಎಂ ಆಶಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ತುರುವೇಕೆರೆ ತಾಲೂಕು ದಬೇ ಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳೋಣ. ಂತೆಯೇ ತೋ ಯಾರ ನೆನೆಯಾಲೆ ಎಳ್ಳೋ ಜನಿಗೆ ಬೆಳೆಯಲು ತಂದೆ ನಾನಾ, ಎಳ್ಳೋ ಜನಿಗೆ ಬೆಳೆಯಲು ತಂದೆ ನಾನಾ, ಎಳ್ಳೋ ಜನಿಗೆ ಬೆಳೆಯ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದವು ತಂದೆ ನಾನಾ, ಎದ್ದೊಂದು ಗಳಿಗೆ ನೆನೆದವು ತಂದೆ ನಾನಾ, ಜಾಣ ಜಾಣರು ಸೇರಿ ಮ್ಯಾಣದು ಬಾವಿಯ ತೆಗೆದು ಜಾರಿಕೆ ನಿಲ್ಲ ಕೆಸಿಲ್ಲ ತಂದೆ ನಾನಾ, ಜಾರಿಕೆ ನಿಲ್ಲ ಕೆಸಿಲ್ಲ ತಂದೆ ನಾನಾ, ಜಾರಿಕೆ ನಿಲ್ಲ ಕೆಸರಿಲ್ಲ ಬಾವಿಲ್ಲೋಗಿ ತಂದಾಳೆ ಸರಿದಿರ ತಂದೆ ನಾನಾ, ತಂದಾಳೆ ಅರಿಗುಳ ತಂದೆ ನಾನಾ, ಹೋಗಿ ತಂದಾಳೆ ಅರಿಗುಳವಾದ ನೀರಳು ಗುರುವಿನ ಪಾದಕ್ಕೆ ಅಣಿಯದು ತಂದೆ ನಾನಾ, ಗುರುವಿನ ಪಾದಕ್ಕೆ ಅಣಿಯದು ತಂದೆ ನಾನಾ, ಗುರುವಿನ ಪಾದಕ್ಕೆ ಅಣಿಯಬೇಕ ನೀರು ಕರ್ಕುಡ್ಕಂದೈ ನಮಗ ತೊಳೆದು ತಂದೆ ನಾನಾ, ಕಂದೈ ನಮಗ ತೊಳೆದು ತಂದೆ ನಾನಾ, ಕರ್ಕುಡ್ ಕಂದೈ ನಮಗ ತೊಳಿ ನೀರೊಂದೈವತ್ತರಿವಾಣ ಬೆಳೆಗಳು ತಂದೆ ನಾನಾ, ಐವತ್ತರಿವಾಣ ಬೆಳೆಗಳು ತಂದೆ ನಾನಾ, ಐವತ್ತರಿವಾಣ ಬೆಳಗಿ ನೀರೋಳು ಐ ಗಂಗ ಕೀಗಿ ತಂದೆ ನಾನಾ, ಕೀಗೆ ಎಸಕಿ ತಂದೆ ನಾನಾ, ಕುದಿದ ಕಿಯಾಳೆ ಕುದುಕಿದ ಗುಡಿಯಾಳೆ ಗೆಜ್ಜೆ ದಂಗೆ ಬಂದ ನನ್ನ ಸಮ ತಂದೆ ನಾನ ಶಿವನಿಗೆ ಚರಣದ ಗುರುವಿಗೆ ಚರಣದ ಶಿವನ ಮಡದಿಗೂ ತಂದೆ